ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಕೆಲವೊಂದು ಕೀಟನಾಶಕಗಳನ್ನು ಬಳಸಿ ಅದನ್ನು ಹತೋಟಿ ಮಾಡ್ಬೋದು. ಯಾವ್ಯಾವುದು ಪ್ರಮುಖ ಕೀಟಗಳು ಹಸಿರು ಸೊಪ್ಪನ್ನು ಬಾಧಿಸೋದು ಅಂದರೆ, ಈಗ ಒಂದು ಸಸ್ಯ ಹೇನು, ಈ ಸಸ್ಯ ಹೇನು ಅಂದರೆ ಕಪ್ಪಗಿರುತ್ತೆ, ಅದು ಏನು ಮಾಡುತ್ತೆ ಅಂದರೆ ಪ್ರೌಢ ಮತ್ತು ಅಪ್ಸರೆ ಹೇನುಗಳು ಗಿಡದ ಎಳೆ ಭಾಗದಿಂದ ರಸ ಇರ್ತವೆ. ಆ ರಸ ಇರೋದ್ರಿಂದ ಏನಾಗುತ್ತೆ ಅಂದರೆ ಸಸ್ಯದ ಎಲ್ಲ ಭಾಗಗಳು ಹಳದಿ ಬಣ್ಣಕ್ಕಿರುತ್ತವೆ ಮತ್ತು ಕ್ರಮೇಣ ಎಲೆ ಮುದುಡುತ್ತವೆ ಮತ್ತು ಬೆಳವಣಿಗೆ ಕುಂಠಿತಾಗುತ್ತವೆ. ಇನ್ನೊಂದು ಕೀಟ ಯಾವುದು ಅಂದರೆ ಎಲೆ ತಿನ್ನುವ ಹುಳು. ಮರಿ ಹುಳುಗಳು ರಂಧ್ರ ಮಾಡಿ ಪ್ರಾರಂಭದಲ್ಲಿ ತಿಂತವೆ, ಬೆಳೆದ ಹುಳುಗಳು ಏನು ಮಾಡ್ತವೆ ಅಂದರೆ ಪೂರ್ತಿ ಗಿಡನ್ನೇ ಕಟ್ ಮಾಡಿ ಎಲೆಗಳನ್ನೆಲ್ಲ ತಿಂದ್ಬಿಡ್ತವೆ, ಎಲೆಗಳು ಕಾಣ್ತವೆ. ಈಗ ನೋಡಿ ದಂಟಿನ ಸೊಪ್ಪಲ್ಲ ಒಳಗಡೆ ಹಿಕ್ಕೆ ನೋಡ್ತೀರಾ, ಅದು ಎಲೆ ಲೀಫ್ ಪೇಪರ್ ಅಂತ ಗೂಡು ಮಾರು ಹುಳು. ಇನ್ನೊಂದು ರಂಗೋಲಿ ಹುಳು ಅಂತ, ಸಾಮಾನ್ಯವಾಗಿ ಮೆಂತೆ ಸೊಪ್ಪಲ್ಲಿ ಇದ್ರ ಬಾಧೆ ಜಾಸ್ತಿ. ಈ ರಂಗೋಲಿ ಹುಳು ಏನು ಮಾಡ್ತವೆ ಅಂದರೆ ಎಲೆಗಳಲ್ಲಿ ಸುರಂಗಗಳನ್ನ, ಈಗ ಈ ಹಾವಿನ ಥರ ಸುರಂಗವನ್ನು ಮಾಡಿ ಹಸಿರು ಭಾಗವನ್ನು ತಿಂತವೆ. ಅಂಥ ಎಲೆಗಳ ಮೇಲೆ ಏನಾಗುತ್ತೆ, ಹಾವಿನ ಆಕಾರದ ಗುರುತುಗಳು ಮೂಡ್ತವೆ. ಇದರಿಂದ ಏನಾಗುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗಿ ಮೆಂತೆ ಸೊಪ್ಪಿನ ಇಳುವರಿ ಕಡಿಮೆ ಆಗ್ತವೆ. ಇದರ ಜೊತೆಗೆ ಮೂತಿ ಹುಳು ಅಂತ ಮಾಡ್ತವೆ. ಆ ಒಂದು ಭಾಗಗಳಲ್ಲಿ ನಾವು ಕೀಟಗಳ ಹಿಕ್ಕೆಗಳನ್ನು ನೋಡ್ಬೋದು. ಆ ಕಾಂಡದ ಭಾಗಗಳಲ್ಲಿ ಗಜ್ಜಿಗಳನ್ನು ಅಥವಾ ಕಾಂಡದ ಭಾಗ ಉದ್ದನೆಯಾಗಿ ಸೀಳೋದನ್ನು ನಾವು ನೋಡ್ಬೋದು. ಆಮೇಲೆ ಈ ಕೀಟದ ಬಾಧೆಯಿಂದ ಏನಾಗುತ್ತೆ ಅಂದರೆ ಬೆಳವಣಿಗೆ ಕುಂಠಿತಾಗಿ ಇಳುವರಿ ಕಡಿಮೆ ಆಗ್ತದೆ. ಕೊನೆಯದಾಗಿ ಇನ್ನೊಂದು ಜೀರುಂಡೆ ಅಂತ ಬರ್ತವೆ. ಆ ಜೀರುಂಡೆಗಳು ಏನು ಮಾಡ್ತವೆ ಅಂದರೆ ಗಿಡದ ಎಲೆಗಳನ್ನೆಲ್ಲ ಕೆರೆದು ಆ ಕೆರೆದ ಭಾಗದಲ್ಲಿ ನಾವು ಬಿಳಿ ಬಿಳಿ ಥರ ಮೆಚ್ಚೆ ನೋಡ್ತೀವಿ, ಅಲ್ಲಿ ಸಣ್ಣದಾಗಿ ರಂಧ್ರಗಳನ್ನು ಸಹ ಕಾಣ್ಬೋದು. ಈ ಬಾಧೆ ತೀವ್ರವಾದಲ್ಲಿ ಏನಾಗುತ್ತೆ ಅಂದರೆ ಇಡೀ ಎಲೆಗಳಲ್ಲೂ ಕೀಟದ ಹಿಕ್ಕೆಗಳನ್ನು ನೋಡ್ತವೆ. ಇದಿಷ್ಟು ಪ್ರಮುಖ ಕೀಟಗಳು ಹಸಿರು ಸೊಪ್ಪನ್ನು ಸಾಮಾನ್ಯವಾಗಿ ಬಾಧಿಸ್ತವೆ. ಕೀಟನಾಶಕಗಳ ಸಿಂಪಡಣೆ ಮಾಡ್ತವೆ. ಇವತ್ತು ಸಿಂಪಡಣೆ ಮಾಡ್ತಾರೆ, ನಾಳೆ ಅವರು ತಿಂತಾರೆ, ಬೇರೆಯವ್ರಿಗೂ ಮಾರಾಟ ಮಾಡ್ತಾರೆ. ದಯವಿಟ್ಟು ಈ ಥರ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಡಿ. ತೋಟಿಗೆ ನಾವು 4% ಬೇವಿನ ಬೀಜದ ಕಷಾಯವನ್ನು ನೀವು ಮನೆಯಲ್ಲೇ 10-12 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಸೋಸಿಬಿಟ್ಟು ಸ್ವಲ್ಪ ಒಂದು ಲೀಟ್ರ್ 2 gram ಸೋಪಿನ ಪೌಡರ್ನ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿ. ಪ್ರತಿ ಒಂದು 6 ಅಥವಾ 10 ದಿವಸಕ್ಕೊಮ್ಮೆ ಇದು ಸಿಂಪಡಣೆ ಮಾಡಿದ್ರೆ ಖಂಡಿತವಾಗಿ ಇದೆಲ್ಲ ಕೀಟಗಳನ್ನು ಹತೋಟಿ ಮಾಡಬಹುದು. ಇನ್ನು ಬಾಧೆ ತುಂಬಾ ತೀವ್ರ ಆಯಿತು ಅಂದರೆ ಮಾತ್ರ ಮೆಲಾಥಿಯನ್ 50 EC ಅಂತ ಇದೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 2 mL ಅಂತ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿ. ಆದರೆ ಇದ್ರ ಸಿಂಪಡಣೆ ಮಾಡಿದಾಗ ಕನಿಷ್ಠ 10 ದಿವಸಗಳವರೆಗೆ ನೀವು ಯಾವುದೇ ಸೊಪ್ಪನ್ನು ಕಟಾವು ಮಾಡಬಾರ್ದು ಮತ್ತು ತಿನ್ನಲೂಬಾರ್ದು. ಆದರೆ ಬೇವಿನ ಬೀಜದ ಕಷಾಯನ ನೀವು ರೆಗ್ಯುಲರ್ ಬೇವಿನ ಬೀಜ ಸಿಕ್ಕಲಿಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ಅಜಾಡರಿಕ್ಟಿನ್ ಅಂತ ಇದೆ, ಅದನ್ನ ಪ್ರತಿ ಲೀಟ್ರಿಗೆ 2 mL ಬೆರೆಸಿಬಿಟ್ಟು ಚೆನ್ನಾಗಿಟ್ಕೊಳ್ಳೋಕೆ ಹೆಲ್ಪ್ ಮಾಡಿ ಮತ್ತು ವಾತಾವರಣ ಚೆನ್ನಾಗಿಡೋಕ್ಕೆ ಸಹಕರಿಸಿ ಅಂತ ಕೇಳ್ಕೊಳ್ತೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಒಂದು ದೂರವಾಣಿ ಸಂಖ್ಯೆನ ಬರ್ಕೊಡಿ, 9448642416. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಇನ್ನು ಈಗ ರೈತ ಉತ್ಪಾದಕ ಕಂಪನಿಯಿಂದ ರೈತರಿಗೆ ಆಗುವ ಅನುಕೂಲಗಳ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ದಾವಣಗೆರೆಯ ಜಿಲ್ಲಾ ಯೋಜನಾ ಸಂಯೋಜಕರಾದಂತಹ ಡಾಕ್ಟರ್ ಎನ್ಡಿ ಪವನ್ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ರೈತ ಉತ್ಪಾದಕ ಕಂಪನಿಯಿಂದ ನಮ್ಮ ರೈತರಿಗೆ ಏನೇನು ಸೌಲಭ್ಯಗಳಿದ್ದಾವೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಕಂಪನಿ ಅಂದರೆ ಏನು, ಮೊದಲು ಹೇಳಿ ಇದರ ಬಗ್ಗೆ. ರೈತ ಉತ್ಪಾದಕ ಕಂಪನಿಗಳು ಅಂದರೆ ರೈತರಿಂದ ರೈತರಿಗಾಗಿ ಕಂಪನಿ ಕಾಯ್ದೆಯಡಿ 1956 ತಿದ್ದುಪಡಿ ತಂದು 2013 ಕಂಪನಿ ಕಾಯ್ದೆಯಲ್ಲಿ ರೈತರೇ ಸ್ವಯಂ ಸಂಘಟನೆ ಮಾಡಿಕೊಂಡು ಅವರೇ ಒಂದು ಕಂಪನಿಯನ್ನು ಸ್ಥಾಪಿಸುವಂಥ ಅವಕಾಶವನ್ನು ರೈತರಿಗೆ ಒದಗಿಸಿಕೊಳ್ತು. ಇದೇ ಥರ ನಾವು ಏನು ಹೇಳ್ಬೋದಪ್ಪ ಅಂದರೆ ರೈತರೇ ಒಗ್ಗೂಡಿ ರೈತರಿಗೋಸ್ಕರ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಇಲ್ಲಿ ಸೇವೆ ಏನಂತ ಹೇಳ್ತೀರಾ? ನಾವು ಇಲ್ಲಿ ICAR ಅದರಲ್ಲಿ ನಾವು 4 ಕಂಪನಿಗಳನ್ನು ರಚನೆ ಹಾಗೂ ಅವುಗಳ ಕಾರ್ಯನಿರ್ವಹಣೆ ಮತ್ತು ಆ ರೈತ ಉತ್ಪಾದಕ ಕಂಪನಿಗಳು ಮತ್ತು ಸಂಪನ್ಮೂಲ ಸಂಸ್ಥೆಗಳ ನಡುವೆ ನಾವು ಅವರ ಲಿಂಕೇಜ್ ಆಗಿ ನಾವು ವರ್ಕ್ ಮಾಡ್ತೀವಿ. ಅದೇ ರೀತಿ ನಾವು ಕಂಪನಿಗಳನ್ನು ಸ್ಥಾಪನೆಗೆ ರೈತರಿಗೆ ಅರಿವು ಮೂಡಿಸೋದು, ಅದೇ ರೀತಿ ಅಲ್ಲಿನ ಅಡಬಾಳು ಕೃಷಿ ವಿಜ್ಞಾನದ ಸಂಪನ್ಮೂಲ ಸಂಸ್ಥೆಯಡಿ ಕೆಲಸ ಮಾಡ್ತೀವಿ ಸರ್. ಅಂತಂದರೆ ರೈತರಿಗೆ ಒಂದು ತರಬೇತಿ ಏನಾದರೂ ಕೊಡ್ತೀರಾ? ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಏನು ಮಾಡಿದೆ ಅಂದರೆ ಕರ್ನಾಟಕ ಸರ್ಕಾರದಿಂದ 75 ಸ್ವತಂತ್ರೋತ್ಸವ ಬಂತು. ಆ ಯೋಜನೆಯಡಿ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ತಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 7 ರೈತ ಉತ್ಪಾದಕ ಕಂಪನಿಗಳನ್ನು ಸ್ಥಾಪನೆ ಮಾಡುವಂತಹ ಜವಾಬ್ದಾರಿ ಅಂತ ಹೇಳ್ಕೊಳ್ತು. ಅದರಡಿ ನಾವು ರೈತರಿಗೆ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಕಂಪನಿಯನ್ನು ಆರಂಭ ಮಾಡಬೇಕಾದ್ರೆ ಕಂಪನಿಯಲ್ಲಿ ಅಲ್ಲಿರುವ ಕ್ಲಸ್ಟರ್ ಮಟ್ಟದಲ್ಲಿ ನಾವು ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಹಿರೇಕೋಗ್ಲೂರು, ಕೊಡಗನೂರು, ಅದೇ ರೀತಿ ಜಗಳೂರು, ನಿಟ್ಟೂರು, ಬಿದರ್ಕೆರೆ 7 ನಮ್ಮ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ರೈತ ಉತ್ಪಾದಕ ಕಂಪನಿಗಳನ್ನು ಸ್ಥಾಪನೆ ಮಾಡಿದೆ. ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 7 ರೈತ ಉತ್ಪಾದಕರ ಕಂಪನಿಗಳು ಇದಾವೆ ಅಂತ ಹೇಳಿದ್ರ, ಇವುಗಳ ಎಲ್ಲ ಒಂದು ಉಸ್ತುವಾರಿಯನ್ನು ನೀವು ವಹಿಸ್ಕೊಂಡಿರ್ತೀರ ಅಂದ್ರೆ, ಪ್ರತಿಯೊಂದು ಉತ್ಪಾದಕ ಕಂಪನಿಗಳಿಗೆ ಏನಾದರೂ ಭೇಟಿ ಕೊಟ್ಟು ಅಲ್ಲಿನ ಒಂದು ಸ್ಥಿತಿಗತಿಗಳ ಬಗ್ಗೆ ಏನಾದರೂ ನೀವು ವಿಚಾರಣೆ ಮಾಡ್ತೀರಾ? ಹೌದು ಸರ್, ನಾವು ಈಗ ಸಂಪನ್ಮೂಲ ಸಂಸ್ಥೆಯಾಗಿ ಯಾವುದು ಕಂಪನಿಯ ಕಾಯ್ದೆಯಡಿ ಒಂದು ರೈತ ಉತ್ಪಾದಕ ಕಂಪನಿಗಳು, ಈಗ ಮೊದಲನೇದಾಗಿ ರೈತ ಉತ್ಪಾದಕ ಕಂಪನಿಗಳ ವಿಷಯ ರೈತರಿಗೆ ಹೊಸದಾಗಿರೋದ್ರಿಂದ ರೈತರಿಗೆ ಅಷ್ಟೊಂದು ಅರಿವಿಯಲ್ಲಿ ಕಾನೂನುಬದ್ಧವಾಗಿ ಮತ್ತು ರೈತರಿಗೆ ಉಪಯೋಗ ಮಾಡಬೇಕು ಅದರ ಬಗ್ಗೆ ನಾವು ರೈತರಿಗೆ ತಿಳಿಗೊಳ್ತಿರ್ತೀವಿ. ನಿಮ್ಮ ಒಂದು ರೈತ ಉತ್ಪಾದಕರ ಕಂಪನಿ ಮತ್ತು ರೈತರ ನಡುವೆ ಅಲ್ಲಿ ಏನು ಹೊಂದಾಣಿಕೆ ಇರುತ್ತೆ? ಇಲ್ಲಿ ರೈತ ಉತ್ಪಾದಕ ಕಂಪನಿಗಳಂದ್ರೆ ಇಲ್ಲಿ 15 ಜನ ನಿರ್ದೇಶಕ ಮಂಡಳಿ ಅಂತ ಇರುತ್ತೆ. ಆ ನಿರ್ದೇಶಕ ಜನ ಮಂಡಳಿಗಳು 1,000 ಜನರನ್ನ ಪ್ರತಿನಿಧಿಸ್ತಾರೆ. ಆ 15 ಜನ ಮಂಡಳಿ ಮತ್ತೆ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಒಬ್ಬರು ಇರ್ತಾರೆ. 15 ಜನ ನಿರ್ದೇಶಕರುಗಳ ಅಡಿಯಲ್ಲಿ ಈ ಮುಖ್ಯ ಕಾರ್ಯನಿರ್ವಹಣೆ ರೈತರಿಗೆ ಹೆಂಗೆ ಅಂದ್ರೆ, ರೈತರಿಗೆ ಬೇಕಾಗುವ ಅಗತ್ಯ ಇನ್ಪುಟ್ಸ್ ಅಂತೀವಿ ನಾವು ಮೊದಲಿಗೆ. ಇದರಲ್ಲಿ 3 ಬಿಸ್ನೆಸ್ ಮಾಡಬಹುದು. ಮೊದಲನೇದು ಇನ್ಪುಟ್ ಬಿಸ್ನೆಸ್ ಅಂತೀವಿ, ರೈತರಿಗೆ ಬೇಕಾಗುವಂತಹ ಪರಿಕರಗಳನ್ನು ಅಗತ್ಯ ಇನ್ಪುಟ್ ಬಿಸ್ನೆಸ್ ಹೇಳ್ತೀವಿ. ಅದೇ ಇನ್ನೊಂದು ಮೇನ್ ಉದ್ದೇಶ ಅಂದ್ರೆ ಔಟ್ಪುಟ್ ಬಿಸ್ನೆಸ್. ಈಗ ರೈತ ಉತ್ಪಾದಕ ಕಂಪನಿ ಈ ರೀತಿ ಇನ್ಪುಟ್ ಬಿಸ್ನೆಸ್, ಔಟ್ಪುಟ್ ಬಿಸ್ನೆಸ್ ಮತ್ತೆ ಇನ್ನು ರೈತರಿಗೆ ಹಲವಾರು ಸೇವೆಗಳನ್ನು ಒದಗಿಸೋದೇ ರೈತ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ನಮ್ಮ ಒಂದು ರೈತ ಉತ್ಪಾದಕರ ಕಂಪನಿ ಅದರಲ್ಲಿ ಶ್ರಮ ಕೊಡುತ್ತೆ ಅಂತ ಹೇಳಿದ್ರ. ಅಂದ್ರೆ ಯಾವ ರೀತಿಯಾದಂತಹ ಕೃಷಿ ಉತ್ಪನ್ನಗಳಲ್ಲಿ ಈ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ? ಮೊದಲನೇದಾಗಿ ರೈತ ಉತ್ಪಾದಕ ಷೇರುದಾರರಿದ್ದೆ, ಅದರಲ್ಲಿ ಪ್ರತಿಯೊಬ್ಬರು ಅಂದ್ರೆ 20 ಜನರ ಒಂದೊಂದು ಗುಂಪನ್ನು ಮಾಡಿ ಅಂತ ಗುಂಪುಗಳಿಗೆ ರೈತ ಆಸಕ್ತ ಗುಂಪುಗಳು ಅಂತ ಕರೀತೀವಿ ನಾವು. ಅಂತ ಗುಂಪುಗಳು ತಾವು ಬೆಳೆದಂತಹ ಏನು ಉತ್ಪನ್ನಗಳು, ಉದಾಹರಣೆಗೆ ಮೆಕ್ಕೆಜೋಳ, ಎಲ್ಲ 20 ಜನ ರೈತರುಗಳನ್ನು ಕ್ರೋಢೀಕರಿಸಿ ಒಂದು ಮಧ್ಯವರ್ತಿಗಳ ಅವಳಿ ಇಲ್ದಲೆ ಡೈರೆಕ್ಟ್ ಆಗಿ ಕಂಪನಿಗಳನ್ನ ಲಿಂಕ್ ಮಾಡಿಕೊಂಡು ಅಲ್ಲಿ ಕಂಪನಿಗಳಿಗೆ ಮಾರೋದನ್ನ ನಾವು ಜಾರಿ ಮಾಡ್ತೀವಿ. 20 ಗುಂಪುಗಳಾಗ್ತವೆ, ಅವರೇ ಈ ಕಂಪನಿಗೆ ಬುನಾದಿ ಇದ್ದಂಗೆ. ಒಂದು ಹಳ್ಳಿಯಲ್ಲಿ ಒಂದು ರೈತ ಉತ್ಪಾದಕರ ಒಂದು ಗುಂಪು ಮಾಡಬೇಕು ಅಂತಂದ್ರೆ ಕನಿಷ್ಠ ಅಂದ್ರೆ ಎಷ್ಟು ಜನ ಇರಬೇಕಾಗುತ್ತೆ? ಅವರು ಪ್ರತಿಯೊಬ್ಬ ರೈತ ಎಷ್ಟು ಷೇರ್ ಅನ್ನ ಕಟ್ಟಬೇಕಾಗುತ್ತೆ? ಇಲ್ಲಿ ಏನ್ ಬರುತ್ತಪ್ಪ ಅಂದ್ರೆ, ಷೇರುದಾರರಿಗೆ ಮಿತಿ ಇರುವುದಿಲ್ಲ, ಎಷ್ಟು ಜನರು ಷೇರ್ ಹಾಕ್ಬಹುದು, ಸದಸ್ಯತ್ವವನ್ನು ಪಡಿಬಹುದು. ಆದ್ರೆ ಇಲ್ಲಿ 1,000 ಜನರನ್ನ ಸದಸ್ಯರನ್ನ ಮಾಡಿದರೆ ಆ ಕಂಪನಿಗೆ ಸರ್ಕಾರದಿಂದ ಹೊಂದಿಕೆ ಹಣ ಅಂತ ಕೊಡ್ತಾರೆ. ನಾವು ಒಬ್ಬೊಬ್ಬ ಷೇರುದಾರ 1,000 ರೂಪಾಯಿಗಳನ್ನ ಕಟ್ಟಿದಾಗ ಸದಸ್ಯತ್ವವನ್ನು ಪಡೆದರೆ 1,000 ಜನಗಳಿಗೆ 10,00,000 ರೂಪಾಯಿ ಆಗುತ್ತೆ ಬಂಡವಾಳ. ಆ 10,00,000 ಮೂಲ ಬಂಡವಾಳಕ್ಕೆ ಸರ್ಕಾರದಿಂದ 10,00,000 ಒಂತಿಕೆ ಹಣ ಸೇರಿಸಿ ಟೋಟಲ್ 20,00,000 ಆಗುತ್ತೆ. ಆ 20,00,000 ಕಂಪನಿಯಲ್ಲಿ ಏನಂದ್ರೆ ರೈತರಿಗೆ ಬೇಕಾಗುವ ರಸಗೊಬ್ಬರಗಳನ್ನು ತರಿಸಿ ಯಾವುದೇ ಒಬ್ಬ ಮಧ್ಯವರ್ತಿ ಎಲ್ಲರ ಲಾಭ ಡಿವೈಡ್ ಆಗುತ್ತೆ. ಹಂಗಾಗಿ ಹೇಳ್ಬೇಕಪ್ಪ ಅಂದ್ರೆ ಯಾವುದೋ ಒಬ್ಬನ ಪ್ರೈವೇಟ್ ಅಲ್ಲಿ ನಾವು ಅವನಿಗೆ ಲಾಭ ಕೊಡದಲೆ ತಮ್ಮ ರೈತರಿಗೆ ಲಾಭ ಆಗ್ಲಿ ಅಂತ ಸರ್ಕಾರ ಈ ತರ ಯೋಚನೆ ಮಾಡಿ ರೈತರೇ ಸಂಘಟನೆಗೊಂಡು ಅವರೇ ಒಂದು ಗುಂಪು ಮಾಡ್ತಾ ನಿಗದಿಯಾಗಿರುತ್ತೆ. ಅಂದ್ರೆ ನಿಮ್ಮ ಒಂದು ರೈತ ಉತ್ಪಾದಕ ಕಂಪನಿಯಲ್ಲಿ ಕೊಡತಕ್ಕಂತ ಬೆಲೆಗೂ ಅಂದ್ರೆ ಹೊರಗಡೆ ಏನು ಮಾರ್ಕೆಟ್ ನಲ್ಲಿ ಸಿಗುತ್ತಾ ಆ ಒಂದು ಬೆಲೆಗೂ ಅಂದ್ರೆ ಎಷ್ಟು ಬದಲಾವಣೆ ಇರುತ್ತೆ ರೇಟ್ನಲ್ಲಿ? ರೇಟ್ನಲ್ಲಿ ನಾವು ಬದಲಾವಣೆ ಅಂದ್ರೆ ಇದಂತ ಎಷ್ಟು ರಸಗೊಬ್ಬರ, ಅದಕ್ಕೆ ಎಷ್ಟು ಬಿತ್ತು, ನಾವು ಎಷ್ಟು ಕಂಪನಿಗೆ ಲಾಭಾಂಶ ಇಟ್ಕೋಬಹುದು, ಅವರು ಲಾಭಾಂಶ ಇಲ್ದೇನೆ ಮಾರ್ಬೋದು ರೈತರಿಗೆ ಒಳ್ಳೇದಾಗ್ಲಿ ಅಂತ. ಈ ಏನು 15 ಜನ ನಿರ್ದೇಶಕ ಮಂಡಳಿ ಇರುತ್ತೋ ಅವರು ನಿರ್ಧಾರ ಮಾಡ್ತಲ್ಲ. ರೈತರನ್ನ ಯಾವ ರೀತಿ ಅಲ್ಲಿ ಆಯ್ಕೆ ಮಾಡ್ಕೊಳ್ತೀರಾ? ಎಂತ ರೈತರನ್ನ ಆಯ್ಕೆ ಮಾಡ್ಕೊಳ್ತೀರಾ? ಅಲ್ಲಿ ರೈತರ ಆಯ್ಕೆಗೆ ಬಂದಾಗ ರೈತರು ಮೊದಲನೇದಾಗಿ ರೈತ ಆಸಕ್ತ ಗುಂಪುಗಳಿಂದ ಪ್ರತಿನಿಧಿ 1, ಪ್ರತಿನಿಧಿ 2 ಅಂತ 20 ಜನರಲ್ಲಿ ಮೊದಲನೇದಾಗಿ ಪ್ರತಿನಿಧಿ 1 ಮತ್ತು ಪ್ರತಿನಿಧಿ 2 ಈಗ ಪ್ರತಿನಿಧಿಗಳಾಗಿರ್ತಲ್ಲ ಅವರು ಸಹಮತದಿಂದ ಸೂಚಿಸಿದಿ ಅದನ್ನ ಈ ನಿರ್ದೇಶಕರಾಗಿ ಆಯ್ಕೆ ಮಾಡ್ಕೊಂಡಿರ್ತೀವಿ. ಪ್ರತಿಯೊಬ್ಬರು ಈಗ ಷೇರ್ ಕಟ್ತಾರೆ ಇಷ್ಟು ಅಂತ ಹೇಳಿ, ಈ ಷೇರ್ ಅನ್ನ ಅಲ್ಲಿ ಯಾರಿಗೆ ಕಟ್ಟಬೇಕಾಗುತ್ತೆ ರೈತರು? ನಾವು ಮೊದಲನೇದಾಗಿ ಈಗ ಅಲ್ಲಿ ಒಂದು ಆಫೀಸ್ ಅನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಪ್ರಮಾಣದ ಸಹಾಯವನ್ನು ದೊರೆತಿರುತ್ತೆ. ಈಗ ಏನಾಗಿದೆ ಅಂದ್ರೆ ನಮ್ಮ 7 ಸ್ಥಳಗಳಲ್ಲೂ ಕಂಪನಿಗಳು ಅಲ್ಲಿ ಒಂದು ಆಫೀಸ್ ಅಂತ ಮಾಡಿರ್ತೀವಿ. ಅಲ್ಲಿ ಆಫೀಸ್ ನಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಬ್ರು ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ ಅಂತ ಇರ್ತಾರೆ. ಅಲ್ಲಿ ಹೋಗಿ ನಮ್ಮ ರೈತರು ಅಲ್ಲಿ ಷೇರು ಕಟ್ಟಿ ಈ ಒಂದು ಸದಸ್ಯತ್ವವನ್ನು ಪಡಿಬೇಕಂತಂದ್ರೆ ಏನೆಲ್ಲ ಒಂದು ದಾಖಲೆಗಳನ್ನು ತೊಡಗಿರ್ಬೇಕು ಅಂದ್ರೆ, ಅವನು ತೆಂಗಾರ ಬೆಳಿಬಹುದು, ಅಡಿಕೆನಾರ ಬೆಳೆದು ಒಟ್ಟು ಒಂದು ಪಾಣಿ ಅಂತೀವಿ, ಆ ಪಾಣಿ ಉತ್ಪಾದಕರ ಆಗಿರ್ಬೇಕು. ಅವರು ಮೊದಲನೇ ಅರ್ಹತೆ ಅಂದ್ರೆ ಉತ್ಪಾದಕರಾಗಿರ್ಬೇಕು. ಈಗ ಕೃಷಿ ಉತ್ಪನ್ನಗಳ ಅಂದ್ರೆ ಕುಷ್ಕಿ ಉತ್ಪನ್ನ ಇರ್ತಾರೆ, ಅಂತರಿಗೂ ಈ ಒಂದು ಸದಸ್ಯತ್ವ ಪಡೆಯಕ್ಕೆ ಅವಕಾಶ ಇದೆಯಾ? ಇದರಲ್ಲಿ ಕಂಪನಿಯಲ್ಲಿ ಎಲ್ಲಾ ರೈತರು ಒಟ್ಟು ಅವರ ಪ್ರಾಥಮಿಕ ಉತ್ಪನ್ನ ಯಾವುದೇ ಆಗಿರಲಿ ಸದಸ್ಯತ್ವವನ್ನು ಪಡಿಬಹುದು. ಒಂದು ರೈತ ಉತ್ಪಾದಕರ ಕಂಪನಿ ನಾವು ಈಗ ಏನ್ ಮಾಡಿದೀವಿ, ಒಂದು ಕ್ಲಸ್ಟರ್ ಮಟ್ಟ, ಒಂದು ನಾವು ಒಂದು ಪಾಯಿಂಟ್ ಅಂತ ಇಟ್ಕೊಂಡು ಅದರ ರೇಡಿಯಸ್ 10 ಕಿಲೋಮೀಟರ್. ಏನಾಗುತ್ತೆ ಅಂದ್ರೆ 10 ಕಿಲೋಮೀಟರ್ಕ್ಕಿಂತ ಜಾಸ್ತಿ ಆದಲ್ಲಿ ರೈತರಿಗೆ ಬಂದು ಹೋಗೋದು, ಅಲ್ಲಿನ ಖರ್ಚು ವೆಚ್ಚ ಆಯ್ಕೆ ಮಾಡಿಕೊಂಡು ಸದಸ್ಯತ್ವವನ್ನು ಮಾಡ್ಕೊಳ್ತೀವಿ. ಈಗ ನಿಮ್ಮ ಒಂದು ಕೃಷಿ ಒಂದು ಏನು ಈ ಉತ್ಪಾದಕರ ಸಂಘ ಇದೆಯೋ ಇದರಲ್ಲಿ ಸಾಕಷ್ಟು ರಸಗೊಬ್ಬರಗಳನ್ನ ಪೂರೈಕೆ ಮಾಡ್ತೀವಿ, ಬಿತ್ತನೆ ಬೀಜಗಳನ್ನ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ರ, ಜೊತೆಗೆ ಏನಾದರೂ ಕೃಷಿಗೆ ಸಂಬಂಧಪಟ್ಟಂತ ಯಂತ್ರಗಳನ್ನೇನಾದ್ರೂ ಇದರಲ್ಲಿ ಸಿಗುವಾಗ ಏನಾದರೂ ಅವಕಾಶ ಮಾಡಿಕೊಟ್ಟಿರಬೇಕಂದ್ರೆ ಹಿರೇಕೋಗ್ಲಿನಲ್ಲಿ ಕಸ್ಟಮೈರಿಂಗ್ ಸೆಂಟರ್ ಇದೆ. ಅಲ್ಲಿ ಸುಮಾರು 10 ಲಕ್ಷ ಮೊತ್ತದಷ್ಟು ಟ್ರ್ಯಾಕ್ಟರ್ ಮತ್ತೆ ಬಿತ್ತನೆ ಯಂತ್ರ ಅಂತದ್ದು ಅದ್ರಲ್ಲಿ ನಡೀತಾ ಇದೆ. ಅದಕ್ಕೆ ಹೆಂಗೆ ಅಂದ್ರೆ ಸರ್ಕಾರದಿಂದ 80 ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ವಿ. ಇದನ್ನ ರೈತರು ಬಾಡಿಗೆ ಆಧಾರದಲ್ಲಿ ಅದರ ಸೇವೆಗಳನ್ನ ಪಡ್ಕೋಬಹುದು. ಈಗ ನೀವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರ ಅಂದ್ರೆ ಕೃಷಿ ಉತ್ಪನ್ನಗಳನ್ನ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿದ್ರ, ಈ ರೀತಿಯಾಗಿ ಕೃಷಿ ಉತ್ಪನ್ನಗಳನ್ನ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಲಿಕ್ಕೆ ಏನಾದರೂ ನಿಮ್ಮ ಇರುವ ಅಲ್ಲಿ ಯಾವುದಾದರೂ ಮೂಲ ಬೆಳೆ ಯಾವುದು ಈ ಮೆಕ್ಕೆಜೋಳ ಇರಲಿ ಅದರಿಂದ ಏನು ಉಪ ಉತ್ಪನ್ನ ಮಾಡೋದು, ಉದಾಹರಣೆಗೆ ಪಾಪ್ಕಾರ್ನ್ ಮಾಡಿ ಮಾರೋದು ಅದನ್ನ ಪ್ಯಾಕೆಟ್ ಮಾಡಿ ಮಾರೋದು, ಅದೇ ರೀತಿ ಈಗ ಬೇರೆ ಬೇರೆ ಮೌಲ್ಯವರ್ಧನೆ ಮಾಡಿ ಏನೇನು ರೈತ ಆಸಕ್ತ ಗುಂಪುಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 7 ಕಡೆ ನೀವು ಈ ಒಂದು ರೈತ ಉತ್ಪಾದಕರ ಕಂಪನಿಗಳನ್ನು ಈಗ ಆಲ್ರೆಡಿ ನೀವು ಚಾಲ್ತಿ ತಂದಿದ್ದೀರಾ, ರೈತರ ಒಂದು ಸಹಕಾರ ಯಾವ ರೀತಿ ಇದೆ, ರೈತರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಜೊತೆಗೆ ಇದರ ಒಂದು ಲಾಭವನ್ನು ರೈತರು 1000 ಮುಟ್ತಾ ಇದ್ದಾವೆ. ಹಿರೇಕೋಗ್ಲೂರು ಮತ್ತು ಬಿದರಿಕೆರೆಯಲ್ಲಿ 10,000 ಜನರ ಸದಸ್ಯ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಔಟ್ಪುಟ್ ಬಿಸ್ನೆಸ್ ಆಗಿ ನಾವು ಮೆಕ್ಕೆಜೋಳ ಖರೀದಿ ಮತ್ತು ವ್ಯಾಪಾರವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ರೈತರ ಸ್ಪಂದನೆ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಈಗ ಸಾಕಷ್ಟು ರೈತರಿಗೆ ಸೌಲಭ್ಯಗಳು ಇದಾವೆ, ನಿಮ್ಮ ರೈತ ಕಂಪನಿಯಲ್ಲಿ ಏನು ಸದಸ್ಯತ್ವ ಪಡೆದತೋ ಅಂತ ರೈತರಿಗೆ ಮಾತ್ರ ಅವಕಾಶ ಇದೆಯೋ, ಈಗ ಬೇರೆ ರೈತರು ಏನಾದರೂ ನಮಗೆ ಇಲ್ಲಿ ಸದಸ್ಯತ್ವರಿಗೆ ಮೊದಲನೇ ಆದ್ಯತೆ ಇರುತ್ತೆ. ಯಾವುದೇ ಒಂದು ಗೊಬ್ಬರ ಆಗ್ಲಿ ಇದು ಆಗ್ಲಿ ಸದಸ್ಯತ್ವ ಹೊಂದಿರೋರ ಪೂರೈಕೆ ಆದ್ಮೇಲೆ ಉಳಿದವರಿಗೆ ಕೊಡಬೇಕು ಅಂತ ಹೇಳುತ್ತೆ. ಅಲ್ಲಿನ ನಿರ್ದೇಶಕ ಮಂಡಳಿಗಳು ಯಾವ ರೀತಿ ನಿರ್ಧಾರ ಮಾಡ್ತಾರೋ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಸರ್. ಈ ಉದಾಹರಣೆಗೆ ನಿರ್ದೇಶಕ ಮಂಡಳಿಗಳು ಸದಸ್ಯತ್ವ ಪಡೆದವರಿಗೆ ಒಂದು ರೇಟು, ಸದಸ್ಯತ್ವ ಪಡೆಯಲಿಲ್ಲದವರಿಗೆ ಇನ್ನೊಂದು ರೇಟು, ಆ ರೀತಿಯಾಗೂ ನಿಗದಿ ಮಾಡಬಹುದು. ಮೊದಲನೇ ಆದ್ಯತೆ ಸದಸ್ಯತ್ವರಿಗೆ ಬರುತ್ತೆ ಸರ್. ಈಗ ಇವತ್ತಿನ ದಿನದಲ್ಲಿ ಸಾಕಷ್ಟು ಮಾರ್ಕೆಟ್ನಲ್ಲಿ ನಾವು ನೋಡ್ತೀವಿ ದಿನನಿತ್ಯ ಬಳಸುವಂತ ಆಯಿಲ್ ಅಂತ ಅಂದ್ರೆ ಅಡಿಗೆ ಎಣ್ಣೆ ಸಾಕಷ್ಟು ಒಂದು ಕಲಬೆರಕೆ ಇದೆ, ಗುಣಮಟ್ಟ ಅಷ್ಟೊಂದು ಸರಿ ಇಲ್ಲ ಅಂತ ಹೇಳಿ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಶೇಂಗಾ ಬೆಳೆದಿರ್ತಾರೆ, ಅದರಿಂದ ಎಣ್ಣೆ ತೆಗೆಯುವಂತ ಒಂದು ವಿಧಾನವನ್ನ ಅವರಿಗೆ ತಿಳಿಸಿಕೊಟ್ಟು ಆ ಒಂದು ರೀತಿಯಲ್ಲಿ ಅವರು ಎಣ್ಣೆ ತೆಗೆದು ಬೇರೆ ಗ್ರಾಹಕರಿಗೂ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಹುದು, ಅದರಿಂದ ಹೆಚ್ಚಿನ ಒಂದು ಲಾಭನೂ ಗಳಿಸುವ ರೀತಿಯಲ್ಲಿ ನೀವು ಚಿಂತನೆ ಯಾಕೆ ಮಾಡಬಾರ್ದು ಸರ್? ಇದ್ರ ಬಗ್ಗೆ ಅವರಿಗೆ ತರಬೇತಿ ಯಾಕೆ ಕೊಡಬಾರ್ದು? ಈ ಚಿಂತನೆಯನ್ನು ಅವಲೇ ಸದ್ಯ ಮಟ್ಟಿಗೆ ನಡೆಸ್ತಾ ಇದೀವಿ. ನಾವು PFME ಅಂತ ಒಂದು ಯೋಜನೆ ಅಡಿ ರೈತರಿಗೆ ಎಣ್ಣೆ ಗಾಣ, ಅಲ್ಲಿ ರೈತ ಉತ್ಪಾದಕ ಕಂಪನಿಗಳಿಂದ ಎಣ್ಣೆ ಗಾಣವನ್ನ ಹಾಕಬೇಕು ಅಂತ ಒಂದು ಯೋಜನೆಯನ್ನು ಮಾಡ್ಕೊಂಡಿದೀವಿ ಸದ್ಯದಲ್ಲಿ. ಈಗ ಹಿರೇಕೋಗ್ಲೂರು ಭಾಗದಲ್ಲಿ ತೆಂಗು ಬಹಳ ಬೆಳೀತಾರೆ ಮತ್ತು ಬಿದರಿಕೆರೆ ಭಾಗದಲ್ಲಿ ಕಡಲೆ ಬೆಳೆದರಿಂದ ಕಡಲೆನ ದಾಲ್ ಮಿಲ್ ಲಾಭಾಂಶ ರೈತರಿಗೆ ಸಿಗುತ್ತೆ. ರೈತ ಉತ್ಪಾದಕ ಕಂಪನಿಗಳಿಂದ ಮಾಡೋದ್ರಿಂದ ಆ ಲಾಭ ಬೇರೆ ಇಂಡಿವಿಜುವಲ್ಗೂ ಹೋಗಲ್ಲ, ಇಡೀ ಗುಂಪಿಗೆ ಬರೋದ್ರಿಂದ ಅದು ರೈತರಲ್ಲೇ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ರೈತ ಉತ್ಪಾದಕರ ಕಂಪನಿ ಮತ್ತು ಸರ್ಕಾರದ ನಡುವೆ ಯಾವ ರೀತಿ ಬಂಧವೇ ಸರ್, ಇದ್ರ ಬಗ್ಗೆ ಹೇಳಿ ಸರ್. ರೈತ ಉತ್ಪಾದಕ ಕಂಪನಿಗಳನ್ನ ಪ್ರೋತ್ಸಾಹ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ. ಈಗ ಪ್ರಾಥಮಿಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ 75ನೇ ವರ್ಷ ಸ್ವತಂತ್ರದ ವತಿಯಿಂದ 750 ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಗುರಿ ಹಾಕೊಂಡಿದೆ. ಈ ರೀತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ತನ್ನ ಪೂರ್ತಿ ಉತ್ತೇಜನವನ್ನ ರೈತ ಉತ್ಪಾದಕ ಕಂಪನಿಗಳಿಗೆ ಕೊಡ್ತಾ ಇದೆ ಸರ್. ಈ ಒಂದು ಸಿರಿಧಾನ್ಯ ಈಗ ODOP ಅಂತ ಹೇಳ್ತೀವಿ, ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಯೋಜನೆಯಡಿ ನಮ್ಮ ದಾವಣಗೆರೆ ಏನ್ ಸೆಲೆಕ್ಟ್ ಆಗಿದೆಯೋ ನಾವು ಪ್ರಸಕ್ತ ಮುಂದಿನ ವರ್ಷವನ್ನ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಆಚರಣೆ ಮಾಡ್ತಾ ಇದೀವಿ. ಆದ್ದರಿಂದ ನಾವು ಮಿಲ್ಲೆಟ್ಸ್ ಅಂದ್ರೆ ನಮ್ಮ ದಾವಣಗೆರೆ ಭಾಗದಲ್ಲಿ ಜಗಳೂರು ಭಾಗದಲ್ಲಿ ಮಿಲ್ಲೆಟ್ಸ್ ನ ಸ್ವಲ್ಪ ಬೆಳೀತಾರೆ, ಅಲ್ಲಿ ಮಿಲ್ಲೆಟ್ಸ್ ತಗೊಂಡು ಈಗ ಸದ್ಯದಲ್ಲಿ ನಮ್ಮ ತಮ್ಮ ಪ್ರಚಾರ ಮಾಡಿ ಈ ರೀತಿ ಅವರು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು ಮಿಲ್ಲೆಟ್ಸ್ ಗಳನ್ನ, ಆ ಕಾರ್ಯಗಳನ್ನ ರೈತ ಉತ್ಪಾದಕ ಕಂಪನಿಗಳು ಮಾಡ್ತಾ ಇದ್ದಾವೆ ಸರ್ ಸದ್ಯದಲ್ಲಿ. ಈ ಒಂದು ರೈತ ಉತ್ಪಾದಕರ ಕಂಪನಿಗಳ ಒಂದು ಸ್ಥಾಪನೆ ಆಗ್ತಾ ಇದೆ, ರೈತರೇ ಸೇರಿ ರೈತರೇ ಮಾಡ್ಕೊಳ್ಳೋ ಕಂಪನಿ ಆದ್ರಿಂದ ರೈತರು ಇದರಿಂದ ಮ್ಯಾಕ್ಸಿಮಮ್ ಲಾಭಾಂಶವನ್ನ ಪಡೀತಾರೆ. ಯಾವುದೇ ಒಂದು ಉತ್ಪನ್ನ ಆಗ್ಲಿ ಯಾವುದೇ ಒಬ್ಬ ಇಂಡಿವಿಜುವಲ್ ಹೋಗೋ ಬದ್ಲಿ ಇಡೀ ರೈತ ಗುಂಪಿಗೆ ಡಿವೈಡ್ ಆಗೋದ್ರಿಂದ ರೈತರ ಆದಾಯ ದ್ವಿಗುಣ ಸಾಕಾರ ಆಗುತ್ತೆ ಅಂತ ಹೇಳ್ಬೋದು ಸರ್ ಇದರಿಂದ. ಈ ಒಂದು ನಮ್ಮ ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಅಡಿಯಲ್ಲಿ ಅಂದ್ರೆ ಈ ರೀತಿಯಾದಂತ ಒಂದು ರೈತ ಉತ್ಪಾದಕರ ಕಂಪನಿಗಳಿಗೆ ಸಾಕಷ್ಟು ಒತ್ತನ್ನು ಕೊಟ್ಟು ಅವರೆಲ್ಲ ಕಡೆಗೆ ಪ್ರಚಾರ ಮಾಡಿ ಈ ತರ ಒಂದು ಸಂಘವನ್ನ ಸ್ಥಾಪನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೊದಲನೇದಾಗಿ ಲೀಡ್ ಫಾರ್ಮರ್ಸ್ ಟ್ರೈನಿಂಗ್ ಅಂತೆ ಪ್ರಧಾನ ರೈತರ ತರಬೇತಿ, ನಾವು ಪ್ರತಿ ವರ್ಷ 3-4 ಪ್ರಧಾನ ರೈತ ತರಬೇತಿಗಳನ್ನು ಪ್ರತಿ ಕಂಪನಿಗಳಲ್ಲಿ ಹಮ್ಮಿಕೊಳ್ತಾ ಇದೀವಿ. ಎಕ್ಸಾಂಪಲ್ ಬಿದರಿಕೆರೆಯಲ್ಲಿ ಕಡಲೆ ಉತ್ಪಾದನೆ ಇದೆ, ಕಡಲೆ ಬೆಳೆಯಲ್ಲಿ ಸಮಗ್ರ ಬೆಳೆ ನಿರ್ವಹಣೆ ಹೇಗೆ, ಮತ್ತೆ ಈರುಳ್ಳಿ ಬೆಳೆ ಬೆಳೆಯಲ್ಲಿ ಸಮಗ್ರ ನಿರ್ವಹಣೆ ಹೇಗೆ, ಹೀಗೆ ಪ್ರಧಾನ ರೈತರ ತರಬೇತಿಗಳ ಮೂಲಕ ಮತ್ತು ಇನ್ನಿತರೆ ಕೃಷಿ ವಿಜ್ಞಾನ ಕೇಂದ್ರದ ಅಡಿಯಲ್ಲಿ ಹಲವಾರು ತರಬೇತಿಗಳನ್ನು ನಾವು ಆಯೋಜನೆ ಮಾಡ್ತಿರ್ತೀವಿ ಸರ್ ರೈತರಿಗೆ. ಅಂದ್ರೆ ರೈತ ಆಸಕ್ತ ಗುಂಪುಗಳು ಯಾವುದನ್ನು ಸೂಚಿಸಿದೆಯಾ ಈ ಒಂದು ರೈತ ಉತ್ಪಾದಕರ ಕಂಪನಿಯಲ್ಲಿ ಸದಸ್ಯತೆ ಪಡೆಯಲಿಕ್ಕೆ, ಅಂದ್ರೆ ತಂದೆ ಮಗ ಇಬ್ಬರು ಇರ್ತಾರೆ, ಇಬ್ಬರಿಗೂ ಅವಕಾಶ ಇದೆಯಾ ಸರ್? ಈಗ ಮೊದಲನೇದಾಗಿ ನಾವು ರೈತ ಉತ್ಪಾದಕ ಕಂಪನಿಗಳು, ನನ್ನ ಅನಿಸಿಕೆ ವೈಯಕ್ತಿಕ ಅನಿಸಿಕೆ ಏನಂದ್ರೆ, ಒಂದೇ ಮನೆಯಲ್ಲಿ ಎರಡು ಮಾಡಿದಾಗ ಅದು ಅಷ್ಟಕ್ಕೊಂದು ಸಮಂಜಸ ಅಲ್ಲ ಅಂತ ಹೇಳ್ತೀವಿ. ಈಗ ಒಬ್ಬ ರೈತ ಉತ್ಪಾದಕ ಕಂಪನಿ ಒಂದು ಸದಸ್ಯತ್ವ, ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಅದು ಡಿವೈಡ್ ಆಗಬೇಕು. ಒಂದು ಮನೆ ಅಲ್ಲಿ ಭಾಗವಹಿಸುವಿಕೆ ಜಾಸ್ತಿ ಆದಂಗೆ ಕಂಪನಿಗಳಲ್ಲಿ ಸಾಕಷ್ಟು ರೈತರಿಗೆ ಅನುಕೂಲ ಇದೆ ಅಂತ ಹೇಳಿದ್ರಾ? ಇದ್ರ ಜೊತೆಗೆ ಈ ಒಂದು ರೈತ ಉತ್ಪಾದಕರ ಕಂಪನಿಗಳು ಬೆಳಿಲಿಕ್ಕೆ ಯಾವ ರೀತಿ ಸಾಧ್ಯ ಇದೆ ಸರ್? ರೈತ ಉತ್ಪಾದಕ ಕಂಪನಿಗಳಿಗೂ ನಮ್ಮ ವಿಜ್ಞಾನಿಗಳು ಹೇಳೋ ರೀತಿ ಸ್ಕೈ ಇಸ್ ದಿ ಲಿಮಿಟ್ ಅಂತ ಹೇಳ್ತಾರೆ. ಆಕಾಶದ ಎತ್ತರವಷ್ಟಕ್ಕಾದರೂ ಬೆಳಿಬಹುದು. ಯಾವುದೇ ಈಗ ಕಂಪನಿಗಳಿಗೆ ಸರ್ಕಾರ ನೀಡಿದೆ, ಸರ್ಕಾರದ ಈ ಕಂಪನಿ ಕಾಯ್ದೆ ಅಡಿ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ಈ ಕಂಪನಿಗಳು ವ್ಯವಹಾರ ಮಾಡಬಹುದು ಸರ್ ಅಂತ ಹೇಳ್ಬೋದು. ಈಗ ಈ ರೀತಿಯಾದಂತ ಒಂದು ರೈತ ಉತ್ಪಾದಕರ ಕಂಪನಿಗಳಿಗೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಒಂದು ಸೌಲಭ್ಯ ಸಿಗುತ್ತೆ ಸರ್? ಹಲವಾರು ಯೋಜನೆಯಡಿ ಅವರು ಭಾಗವಹಿಸಿಕೆ, ಈಗ ನಾವು ಲೋನ್ ಅಲ್ಲಿ ತಗೊಂಡು ಇನ್ 10% ಹಾಕಿ ಆ ರೀತಿಯಾಗಿ ಮಾಡೋದು, ಮತ್ತೆ ಇನ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಅಂತ ಇದೆ, ನಬಾರ್ಡ್ ಆಗಲಿ, ಆಮೇಲೆ SFAC ಗ್ರಾಂಟ್ಸ್ ಅಂತ ಇದೆ, ಈಕ್ವಿಟಿ ಗ್ರಾಂಟ್ಸ್ ಅಂತ ಇದೆ. ಈಗ ಹಲವಾರು ಗ್ರಾಂಟ್ಸ್ಗಳನ್ನು ಈ ರೈತ ಉತ್ಪಾದಕ ಕಂಪನಿಗಳು ಚೆನ್ನಾಗಿ ನಡೀತಾ ಇದ್ರೆ ಸರ್ಕಾರನೇ ಗುರುತಿಸಿ ಅವುಗಳನ್ನು ಪ್ರೋತ್ಸಾಹ ಮಾಡೋಕ್ಕೆ ಇನ್ನೂ ಒಂದು ಸೇವೆಯನ್ನು ಸಲ್ಲಿಸ್ತಾ ಉತ್ತಮವಾಗಿ ಎಲ್ಲೆಲ್ಲಿ ಆರ್ಥಿಕವಾಗಿ ಬೆಳಿಬಹುದು, ಜೊತೆಗೆ ರೈತರಿಗೆ ಒಳ್ಳೊಳ್ಳೆಯ ಒಂದು ಕಾರ್ಯಗಳನ್ನು ಎಲ್ಲೆಲ್ಲಿ ಮಾಡುತ್ತೋ ಈ ಒಂದು ಕಂಪನಿ ಅದನ್ನೆಲ್ಲ ಗುರುತಿಸುತ್ತೆ ಸರ್ಕಾರ ಅಂತ ಹೇಳಿ. ಕಾನೂನಾತ್ಮಕ ಅನುಸರಣೆಗಳು ಇಲ್ಲಿ ಬಹಳ ಮುಖ್ಯ ಆಗ್ತವೆ ಸರ್. ಯಾವುದೇ ಒಂದು ರೈತ ಉತ್ಪಾದಕ ಕಂಪನಿ ಆದ್ರೆ ಅದು ಒಂದು ಇಯರ್ಲಿ ವಾರ್ಷಿಕ ಸಾಮಾನ್ಯ ಸಭೆ ಅಂತ ನಡೆಸಬೇಕು, ಸಾಮಾನ್ಯ ಸಭೆ. ಮತ್ತೆ ರಿಜಿಸ್ಟರ್ ಆಫ್ ಕಂಪನೀಸ್ ಆಕ್ಟ್, ಇದು ಕಂಪನಿ ಅಡಿಯಲ್ಲಿ ಸ್ಥಾಪಿತವಾಗಿದ್ದರಿಂದ ಇದು ಲೀಗಲ್ ಕಂಪ್ಲೇನ್ಸಸ್ ಬಹಳ ಇರ್ತವೆ. ಒಬ್ಬ ಚಾರ್ಟೆಡ್ ಅಕೌಂಟ್ ಇಂದ ಆಡಿಟ್ ಆಗ್ಬೇಕು ಕಂಪನಿ, ಆಮೇಲೆ ಹಲವಾರು ಕಂಪ್ಲೇನ್ಸಸ್ ಅಂತ ಹೇಳ್ತೀವಿ ನಾವು, ಆ ಕಂಪ್ಲೇನ್ಸಸ್ಗಳನ್ನೆಲ್ಲ ಫೈಲ್ ಮಾಡಬೇಕು. ಈಗ ನಿರ್ದೇಶಕರುಗಳಿಗೆ eKYC ಅಂತ ಇರುತ್ತೆ, ಹಂಗ ಮಾಡ್ತಾ ಇದ್ರೆ ಸರ್ಕಾರನೇ ಗುರುತಿಸಿ ಅವರ ವಹಿವಾಟುಗಳನ್ನ ನೋಡಿ ಅವರಿಗೆ ಬೇಕಾದಂತಹ ಸಪೋರ್ಟ್, ಈಕ್ವಿಟಿ ಗ್ರಾಂಟ್ ಆಗ್ಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಆಗ್ಲಿ, ಈ ರೀತಿ ಸರ್ಕಾರ ಪ್ರೋತ್ಸಾಹ ನೀಡುತ್ತೆ. ಸಾಮಾನ್ಯ ಸಭೆ ಅಂದ್ರೆ ವಾರ್ಷಿಕ ಸಾಮಾನ್ಯ ಸಭೆ, ಒಂದು ವರ್ಷದಲ್ಲಿ ಒಂದು ಸೆಪ್ಟೆಂಬರ್ ತಿಂಗಳದ ಒಳಗಾಗಿ ಒಂದು ಸಾಮಾನ್ಯ ಸಭೆಯನ್ನ ಸರ್ವಸ ಆಗಿರುವಂತಹ ವಹಿವಾಟುಗಳು, ಮುಂದಿನ ಯೋಜನೆಗಳು, ಯಾವ ರೀತಿ ನಾವು ಕಂಪನಿಯನ್ನ ಬೆಳೆಸಬೇಕು, ಈ ವರ್ಷ ಏನೇನು ಲೆಕ್ಕ ಮತ್ತು ಲೆಕ್ಕ ಪರಿಶೋಧಕರ ಆಯ್ಕೆ ಆಗ್ಲಿ ಅಥವಾ ಕಂಪನಿಯಲ್ಲಿ ನಡೆಯುತ್ತ ಲೆಕ್ಕಗಳನ್ನ ಸರ್ವ ಸದಸ್ಯರಿಕೆಯಲ್ಲಿ ಏನ್ ಬರ್ತಾವೋ ಹಾಲು, ಹಾಲಿನ ಉತ್ಪನ್ನಗಳನ್ನ ಇವನ್ನ ಮಾರಾಟ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶ ಇದೆಯಾ ಸರ್? ಈಗ ರೈತ ಉತ್ಪಾದಕ ಕಂಪನಿಗಳು ಅಂದ್ರೆ ನಾವು ಒಂದು ಸಪ್ಲೈ ಚೈನ್ ಅಂತ ಒಂದು ಐಡೆಂಟಿಫೈ ಮಾಡಿರ್ತೀವಿ. ಈಗ ರೈತ ಉತ್ಪಾದಕ ಕಂಪನಿಗಳು ಬೇರೆ ಅದೇ ರೀತಿ ತೋಟಗಾರಿಕಾ ಇಲಾಖೆಯಿಂದ, ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ, ಈ ರೀತಿ ನಾವು ಆ ಇಲಾಖೆ ಅಡಿ ನಾವು ಸ್ಥಾಪಿತ ಮಾಡೋದ್ರಿಂದ, ಈಗ ಜಗಳೂರಿನಲ್ಲಿ ನಾವು ಕುರಿ ಮತ್ತು ಉಣ್ಣೆ ನಿಗಮದಿಂದ ಮಾಡ್ತೀವಿ, ಅಲ್ಲಿಯ ಸಪ್ಲೈ ಚೈನ್ ನಮ್ದು ಕ್ಲೀನ್ ಮೀಟ್ ಪ್ರೊಡಕ್ಷನ್ ಅಂತ, ಶುದ್ಧವಾದ ಮಾಂಸವನ್ನ ತಯಾರಿಸೋದು ನಾವು ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ಒತ್ತು ಕೊಡ್ತೀವಿ. ಈ ರೀತಿ ತೋಟಗಾರಿಕೆ ಇಲಾಖೆಯಿಂದ ಮಾಡಿದಾಗ ತೋಟಗಾರಿಕಾ ಉತ್ಪನ್ನಗಳಿಗೆ ನಾವು ಅಲ್ಲಿ ಒತ್ತು ಕೊಡ್ಬೇಕು ಸರ್. ಈಗ ಸಾಕಷ್ಟು ಈ ಒಂದು ರೈತ ಉತ್ಪಾದಕರ ಕಂಪನಿ ಮತ್ತು ಅಂದ್ರೆ ವಿವಿಧ ಇಲಾಖೆಗಳ ನಡುವೆ ಒಳ್ಳೆಯ ಬಾಂಧವ್ಯ ಇದ್ದು ಅವರ ಒಂದು ಸಹಕಾರದಿಂದ ಈ ಒಂದು ರೈತ ಉತ್ಪಾದಕರ ಕಂಪನಿಗಳನ್ನ ಮುಂದುವರಿಸಿ ಇಲಾಖೆ ಮತ್ತೆ ಮೀನುಗಾರಿಕಾ ಇಲಾಖೆ, ಈಗ ಎಲ್ಲಾ ಇಲಾಖೆಯಡಿ ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇದೇ ರೀತಿ ರೈತ ಉತ್ಪಾದಕ ಕಂಪನಿಗಳಿಗೆ ಒಂದೇ ಇಲಾಖೆ ಅಂತ ಏನಿಲ್ಲ, ಅವರು ನಾವು ಇದನ್ನೇ ಮಾಡಬೇಕು. ಆದ್ದರಿಂದ ಇದಕ್ಕೆ ನಾವು ಸ್ಕೈ ಇಸ್ ದ ಲಿಮಿಟ್ ಅಂತೇವೆ. ಈ ಒಂದು ಪದದ ಅರ್ಥ ಅಂದ್ರೆ ಅವರು ಯಾವುದಾದ್ರೂ ಬಿಸ್ನೆಸ್ ಮಾಡಬಹುದು ಒಂದು ಕಂಪನಿಯಡಿ. ನಾವು ಸೀಮಿತ ಆಗಬಾರ್ದು, ಕೃಷಿ ಅಂದ್ರೆ ಕೃಷಿಗೆ, ನಮಗೆ ಮೀನುಗಾರಿಕೆ ಅಂದ್ರೆ ಮೀನುಗಾರಿಕೆ ಅಂತಾನೆ ಇಲ್ಲ, ಅವರು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಮಾಡಬಹುದು. ಈಗ ಹಲವಾರು ಆಯಾಮಗಳ ಕಂಪನಿಯಿಂದ ರೈತರಿಗೆ ಆಗ್ತಕ್ಕಂತ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕೃಷಿಕರಿಗೆ ನಿಮ್ಮನ್ನ ಸಂಪರ್ಕ ಮಾಡೋದು ಹೇಗೆ? ನಮ್ಮ ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡಿರುತ್ತ ನಮ್ಮ ಸಂಪನ್ಮೂಲ ಸಂಸ್ಥೆಗೆ ಆಗಿ ನಮ್ಮನ್ನು ಸಂಪರ್ಕಿಸಿದರೂ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ. ನಮ್ಮ ದೂರವಾಣಿ ಸಂಖ್ಯೆ 9591764625, ಮತ್ತೊಮ್ಮೆ 9591764625. ಒಳ್ಳೆದು ಪವನ್ ಪಾಟೀಲ್ ಅವರೇ, ಇಲ್ಲೇ ತನಕ ಈ ಒಂದು ರೈತ ಉತ್ಪಾದಕ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ರೈತ ಉತ್ಪಾದಕ ಕಂಪನಿಯಿಂದ ರೈತರಿಗೆ ಆಗುವ ಅನುಕೂಲಗಳ ಕುರಿತು ಇದುವರೆಗೂ ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ ಎನ್ಡಿ ಪವನ್ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು UM ಮರುಳಸಿದ್ದೇಶ್. ರೈತ ಬಾಂಧವರೇ, ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1911 ರೂಪಾಯಿಗಳಿಂದ 2141 ಗರಿಷ್ಠವಾಗಿರುತ್ತದೆ. 2201 ರೂಪಾಯಿಗಳಿಂದ 2455 ರೂಪಾಯಿಗಳು. ಮೆಕ್ಕೆಜೋಳ 1609 ರೂಪಾಯಿಗಳಿಂದ 243 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಆಪಿ ಅಡಿಕೆ 35,819 ರೂಪಾಯಿಗಳಿಂದ 36,259 ರೂಪಾಯಿಗಳು. ಕೆಂಪು ಗೋಟು ಅಡಿಕೆ 29,100 ರೂಪಾಯಿಗಳಿಂದ 29,500 ರೂಪಾಯಿಗಳು. ರಾಶಿ ಅಡಿಕೆ 44,939 ರೂಪಾಯಿಗಳಿಂದ 45,369 ರೂಪಾಯಿಗಳು. ಡಿಸಿಎಚ್ ಹತ್ತಿ 1609 ರೂಪಾಯಿಗಳಿಂದ 10,053 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಗೆ ಪ್ರತಿ ಕ್ವಿಂಟಲ್ಗೆ 43,799 ರೂಪಾಯಿಗಳಿಂದ ಗರಿಷ್ಠ 46,800 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯನ್ನು ನೋಡೋದಾದರೆ ಸೇಬು ಪಚ್ಚಬಾಳೆ 2,000 ರೂಪಾಯಿಗಳಿಂದ 2,300 ರೂಪಾಯಿಗಳು. ಹುರುಳಿಕಾಯಿ 1,800 ರೂಪಾಯಿಗಳಿಂದ 2,000 ರೂಪಾಯಿಗಳು. ಬೀಟ್ರೋಟ್ 2,100 ರೂಪಾಯಿಗಳಿಂದ 2,600 ರೂಪಾಯಿಗಳು. ಹಾಗಲಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ಸೋರೆಕಾಯಿ 1,500 ರೂಪಾಯಿಗಳಿಂದ 1,800 ರೂಪಾಯಿಗಳು. ಬದನೆಕಾಯಿ 1,000 ರೂಪಾಯಿಗಳಿಂದ 1,300 ರೂಪಾಯಿಗಳು. ಗೋರಿಕಾಯಿ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು. ಎಲೆಕೋಸು 800 ರೂಪಾಯಿಗಳಿಂದ 1,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 6,000 ರೂಪಾಯಿಗಳಿಂದ 7,000 ರೂಪಾಯಿಗಳು. ಕ್ಯಾರೆಟ್ 2,069 ರೂಪಾಯಿಗಳಿಂದ 8,910 ರೂಪಾಯಿಗಳು. ನುಗ್ಗೆಕಾಯಿ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು. ಅವರೆಕಾಯಿ 4,000 ರೂಪಾಯಿಗಳಿಂದ 4,500 ರೂಪಾಯಿಗಳು. ತದನಂತರ ಮೆಣಸಿನಕಾಯಿ, ನೆಲಗಡಲೆ, ಶೇಂಗಾ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಬೆಂಡೆಕಾಯಿ 1,700 ರೂಪಾಯಿಗಳಿಂದ 2,000 ರೂಪಾಯಿಗಳು. ನಿಂಬೆಹಣ್ಣು 1,800 ರೂಪಾಯಿಗಳಿಂದ 2,500 ರೂಪಾಯಿಗಳು. ಮೆಕ್ಕೆಜೋಳ 1,950 ರೂಪಾಯಿಗಳು. ಕಿತ್ತಳೆ 2,000 ರೂಪಾಯಿಗಳಿಂದ 3,000 ರೂಪಾಯಿಗಳು. ಪಪ್ಪಾಯಿ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು. ಆಲೂಗಡ್ಡೆ 2,000 ರೂಪಾಯಿಗಳಿಂದ 2,300 ರೂಪಾಯಿಗಳು. ಮೂಲಂಗಿ 1,300 ರೂಪಾಯಿಗಳಿಂದ 1,700 ರೂಪಾಯಿಗಳು. ಸೊಂಡೆಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಟೊಮ್ಯಾಟೊ 600 ರೂಪಾಯಿಗಳಿಂದ 1,000 ರೂಪಾಯಿಗಳು. ಕಲ್ಲಂಗಡಿ ಒಂದು ಸಜ್ಜೆ ಕನಿಷ್ಠ 2,105 ರೂಪಾಯಿಗಳಿಂದ ಗರಿಷ್ಠ 2,158 ರೂಪಾಯಿಗಳು. ಜೋಳ 2,709 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಮೆಕ್ಕೆಜೋಳ 1,542 ರೂಪಾಯಿಗಳಿಂದ 2,144 ರೂಪಾಯಿಗಳು. ನವಣೆ 2,569 ರೂಪಾಯಿಗಳಿಂದ 3,159 ರೂಪಾಯಿಗಳು. ಸೂರ್ಯಕಾಂತಿ 2,050 ರೂಪಾಯಿಗಳಿಂದ 6,510 ರೂಪಾಯಿಗಳು. ಇದು ಇಂದಿನ ಮಾರುಕಟ್ಟೆ.